ಹಾಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ ಆಗದು ನಿರಾಸರೆ ಇನ್ನು ಸಿಗುವುದು ಸಂಕಷ್ಟದ ಕೊಡುಗು ಬಳೆಯುವುದು ಸುಖದಿಂದ ಸುರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55 ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18 ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಕಿಸಾನ ವಾಣಿ ಕಾರ್ಯಕ್ರಮಕ್ಕೆ ನಮ್ಮ ರೈತ ಬಾಂಧವರಿಗೆಲ್ಲ ಆತ್ಮೀಯವಾದ ಸ್ವಾಗತ. ರೈತ ಬಾಂಧವರೇ, ಇಂದಿನ ಕಿಸಾನವಾಣಿಯಲ್ಲಿ ಕೇಳಿ ತೆಂಗಿನಲ್ಲಿ ಬೇರು ಕೊರೆಯುವ ಹುಳುವಿನ ನಿರ್ವಹಣೆ. ಈ ಕುರಿತು ಶಿರಸಿಯಲ್ಲಿರುವ ತೋಟಗಾರಿಕೆ ಮಹಾವಿದ್ಯಾಲಯದಲ್ಲಿ ಡೀನ್ ಆಗಿ ಕಾರ್ಯನಿರ್ವಹಿಸುತ್ತಿರುವ ಎಂಎಚ್ ತಟಗಾರ್ ಅವರೊಂದಿಗೆ ಸಂದರ್ಶನ. ಕೇಳುಗರಿಗೆ ನಮ್ಮ ಜೊತೆಯಲ್ಲಿ ಡಾಕ್ಟರ್ ಎಂಎಚ್ ತಟಗಾರ್ ಅವರಿದ್ದಾರೆ. ಇವರು ನಮ್ಮ ಶಿರಸಿಯಲ್ಲಿರ್ತಕ್ಕಂಥ ತೋಟಗಾರಿಕಾ ಮಹಾವಿದ್ಯಾಲಯದಲ್ಲಿ ಈಗ ಡೀನ್ ಆಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಪ್ರದೇಶದೊಳಗೆ ಅಡಿಕೆ ಬೆಳೆಯುವಂಥ ರೈತರಿಗೆ ಒಂದು ದೊಡ್ಡ ಸಮಸ್ಯೆ ಏನು ಅಂತೇಳಂದ್ರೆ, ಬೇರು ಕೊರೆಯೋ ಹುಳು ಕಂಡು ಬಂದಿದೆ ಅಂತ, ರೂಟ್ ಗ್ರಬ್ಬರ್ ಅಂತೇಳಂತಿರೋದಕ್ಕೆ. ಅದು ಬಹಳ ಸಮಸ್ಯೆ ಮಾಡ್ತಾ ಇದೆ. ಅದನ್ನು ಹೇಗೆ ಗುರುತಿಸಬೇಕು, ಹೇಗೆ ಅದನ್ನು ನಿರ್ವಹಿಸಬೇಕು ಅನ್ನುವಂಥ ನಿಟ್ಟಿನೊಳಗೆ ನಮ್ಗೆ ಮಾಹಿತಿಯನ್ನು ಕೊಡ್ತಾರೆ. ನಮಸ್ಕಾರ ಡಾಕ್ಟರ್ ತಟಗಾರ್ ಅವರೇ. ನಮಸ್ಕಾರ ರೀ. ಈಗ ಬೇರು ಕೊರೆಯುವ ಹುಳು, ಅದು ಪ್ರಮುಖವಾಗಿ ಅಡಿಕೆ ಬೆಳೆಯಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇದೆ ಅಂತೇಳಿದ್ರೆ, ಏನದು ಬೇರು ಕೊರೆಯುವ ಹುಳು ಮತ್ತು ಅದು ಹೆಂಗಿರುತ್ತೆ, ಅದರ ಒಂದು ಜೀವನ ಚಕ್ರವನ್ನು ಹೇಳ್ತೀರಾ? ಎಸ್, ಬೇರು ತಿನ್ನುವ ಹುಳ ಅಥವಾ ಬೇರು ಕೊರೆಯುವ ಹುಳ ಅಂತಕೊಂಡು ಅದಕ್ಕೆ ಕರೀತಾರೆ. ಅದಕ್ಕೆ ನಾವು ಇಂಗ್ಲೀಷಲ್ಲಿ ಅದಕ್ಕೆ ಇನ್ನೊಂದು ಹೆಸರು ಏನಪ್ಪ ಅಂದ್ರೆ ಮೇ ದುಂಬಿ ಇಲ್ಲವೇ ಜುಂ ದುಂಬಿ ಅಂತ ಕರೀತಾರೆ. ಸೊ ಮೇ ದುಂಬಿ ಅಥವಾ ಜೂನ್ ದುಂಬಿ ಅಂತ ಕರಲಿಕ್ಕೆ ಕಾರಣ ಏನಪ್ಪಾ ಅಂದ್ರೆ, ಇದು ಬೇರು ತಿನ್ನುವ ಹುಳ ಏನಪ್ಪಾ ಅಂದ್ರೆ ಮೊದಲನೇ ಸಾರಿ ಮಳೆ ಆದಾಗ, ಮೇ 3ನೇ ವಾರ ಮತ್ತು ಮೇ 4ನೇ ವಾರ ಇಲ್ಲ ಜೂನ್ 1ನೇ ವಾರ ಮಳೆ ಆದಾಗ ಅದು ಏನಪ್ಪಾ ಅಂದ್ರೆ ಭೂಮಿಯಿಂದ ಅದು ಏನೋ ದುಂಬಿಯಾಗಿ ಹೊರಬರ್ತದೆ. ಸೊ ಮೊದಲು ಯಾಕಂದ್ರೆ ಅಲ್ಲಿ ಕೋಶಾವಸ್ಥೆಯಲ್ಲಿ ಇರುತ್ತೆ. ಸೊ ಆಮೇಲೆ ಮೇ ಕೊನೆ ವಾರದಲ್ಲಿ ಮತ್ತು ಜೂನ್ 1ನೇ ವಾರದಲ್ಲಿ ಮಳೆ ಆದಾಗ ಅದು ದುಂಬಿಯಾಗಿ ಹೊರಗೆ ಬಂದು ಆಮೇಲೆ ಆ ದುಂಬಿಗಳೇನಪ್ಪಾ ಅಂದ್ರೆ ಎಲ್ಲ ದುಂಬಿಗಳೇನಪ್ಪಾ ಅದು ಹೊರಗೆ ಬಂದ್ಮೇಲೆ ಸಾಯಂಕಾಲ 7:30 ತನಕ ಏನಪ್ಪಾ ಅಂದ್ರೆ ಲೈಟಿಗೆ ಬೆಳಕಿಗೆ ಆಕರ್ಷಣೆ ಆಗ್ಬಿಟ್ಟು ಆಗ್ಬಿಡ್ತಾರೆ. ಅದಕ್ಕಾಗಿ ಏನಪ್ಪಾ ಅಂದ್ರೆ ಆ ದೃಷ್ಟಿಯಿಂದ ಅದು ಜೂನ್ 1ನೇ ವಾರದಲ್ಲಿ ಅವೆಲ್ಲ ಏನಪ್ಪಾ ಅಂದ್ರೆ ಮಳೆ ಆದಾಗ ಹೊರಗೆ ಬರೋದ್ರಿಂದ ಏನಪ್ಪಾ ಅದಕ್ಕೆ ಜೂನ್ ದುಂಬಿ ಅಂತ ಕರೀತಾರೆ. ಸೊ ಇದು ನಾವು ವಾಡಿಕೆಯಾಗಿ ಅದು ಕರಿತಕ್ಕಂಥ ಒಂದು ಹೆಸರದು. ಸೊ ಹಾಗಾಗಿ ಏನಪ್ಪಾ ಅಂದ್ರೆ ಇದು ಮೇ ಕೊನೆ ವಾರ ಮತ್ತು ಜೂನ್ 1ನೇ ವಾರದಲ್ಲಿ ದುಂಬಿಗಳು ಲೈ ಬೆಳಕಿಗೆ ಆಕರ್ಷಣೆ ಆಗೋದ್ರಿಂದ ಏನಂದ್ರೆ ಅದಕ್ಕೆ ಜೂನ್ ಮೇ ದುಂಬಿ ಇಲ್ಲವೇ ಜೂನ್ ದುಂಬಿ ಅಂತ ಕರೀತಾರೆ. ಸೊ ಇದು ಏನಪ್ಪಾ ಅಂದ್ರೆ ಹೊರಗೆ ಬಂದಾಗ ದುಂಬಿಯಾಗಿ ಹೊರಗೆ ಬಂದಾಗ ಏನಾಗುತ್ತಂದ್ರೆ ಗಂಡು ಮತ್ತು ಹೆಣ್ಣು ದುಂಬಿ ಎರಡೂ ಕೂಡ ಸಂಯೋಜನೆ ಆಗ್ತವೆ. ಎರಡು ಸಂಯೋಜನೆ ಕೊಂಡ್ಮೇಲೆ ಏನಾಗುತ್ತಂದ್ರೆ ಹೆಣ್ಣು ದುಂಬಿ ಅದು ನೇರವಾಗಿ ಏನಪ್ಪಾ ಅಂದ್ರೆ ಅಲ್ಲಲ್ಲೇ ಹೊಲದ ಪಕ್ಕದಲ್ಲಿ ಆಮೇಲೆ ಬದುವಿನ ಪಕ್ಕದಲ್ಲಿ ಇರತಕ್ಕಂಥ ತಿಪ್ಪೆ ಗೊಬ್ಬರ ಅಥವಾ ಸಗಣಿ ಇರೋದಕ್ಕೆ ಅಥವಾ ಏನು ಕೊಟ್ಟೆ ಗೊಬ್ಬರ ಇರೋದಕ್ಕೆ ಅಲ್ಲಿ ಏನಪ್ಪಾ ಅಂದ್ರೆ ಅಲ್ಲಿ ಹೋಗ್ಬಿಟ್ಟು ಅದು ಮೊಟ್ಟೆ ಇಡುತ್ತೆ. ಸೊ ಆ ಒಂದು ದುಂಬಿ ಅಲ್ಲಿ ಮೊಟ್ಟೆ ಇಡೋದ್ರಿಂದ ಏನಾಗುತ್ತೆ, ಸುಮಾರು ಏನೋ ಒಂದು 2 ವಾರ 2 ರಿಂದ 3 ವಾರ ತನಕ ಅದು ಅಲ್ಲಿ ಕೊಟ್ಟೆ ಗೊಬ್ಬರದಲ್ಲಿ ಇಲ್ಲವೇ ಸಗಣಿಯಲ್ಲಿ ಇಲ್ಲವೇ ಬದು ಇರತಕ್ಕಂಥ ಏನಾದರೂ ಕಳತದ ಗೊಬ್ಬರ ಆ ಗೊಬ್ಬರದಲ್ಲೇ ಮೊಟ್ಟೆ ಇಡುತ್ತದೆ. ಸೊ ಮೊಟ್ಟೆ ಇಟ್ಟಮೇಲೆ 2 ವಾರದಲ್ಲಿ ಸುಮಾರು ಮರಿ ಹುಳ ಆಗುತ್ತೆ. ಮರಿ ಹುಳ ಆದ್ಮೇಲೆ 2 ವಾರ ತನಕ ಏನಪ್ಪಾ ಅಂದ್ರೆ ಆ ಮರಿ ಹುಳ ಅದರ ಕಳೆತಂಥ ಗೊಬ್ಬರವನ್ನು ತಿಂತಾ ಇರ್ತದೆ. ಸೊ ಕಳೆದಂಥ ಗೊಬ್ಬರ ತಿಂದಮೇಲೆ ಅದು ಅಷ್ಟೊಂದಿಗೆ ಏನಾಗುತ್ತೆ, ಜೂನ್ 3ನೇ ವಾರ ಜೂನ್ 4ನೇ ವಾರ ಆಗುತ್ತೆ. ಸೊ ಆಮೇಲೆ ಸ್ವಲ್ಪ ಅದು ಹುಳ ಅದೇನಪ್ಪ ಅಂದ್ರೆ ಅದು ಕಳೆದಂತಹ ಗೊಬ್ಬರವನ್ನು ತಿಂದು ಬಲಿಷ್ಠ ಆದ್ಮೇಲೆ ಏನಾಗುತ್ತೆ, 2ರಿಂದ ಅಥವಾ 3ನೇ ಹಂತದ ಏನಪ್ಪ ಅಂದ್ರೆ ಆ ಒಂದು ಹುಳ ನೇರವಾಗಿ ಏನಂದ್ರೆ ಬೆಳೆಗೆ ಬಂದ್ಬಿಟ್ಟು ಬೆಳೆಯ ಬೇರುಗಳನ್ನ ನಾಶ ಮಾಡಲಿಕ್ಕೆ ಅದು ಹಾಳು ಮಾಡಲಿಕ್ಕೆ ಇದು ಆಗುತ್ತೆ. ಹಾಗಾಗಿ ಏನಪ್ಪ ಅಂದ್ರೆ ನಾವು ಏನಪ್ಪ ಅಂದ್ರೆ ಈ ಒಂದು ಜೂನ್ ದುಂಬಿ ಅಥವಾ ಬೇರು ಹುಳದ ಬಾಧೆ ಏನಪ್ಪ ಅಂದ್ರೆ ಜುಲೈ ತಿಂಗಳು, ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳ ತನಕ 3 ತಿಂಗಳ ತನಕ ಏನಪ್ಪಾ ಅಂದ್ರೆ ಈ ಒಂದು ಗೊನ್ನೆ ಹುಳದ ಬಾಧೆ ಇರುತ್ತೆ. ಸೊ ಆ ಡೆವಲಪ್ ಆದಂತ ಹುಳ ಅದು ಬೆಳೆದಂತ ಹುಳ ಏನಪ್ಪಾ ಅಂದ್ರೆ ಅದು ಬೇರು ತಿನ್ನೋದ್ರಿಂದ ಏನಾಗುತ್ತೆ, ನಾವು ಅಡಿಕೆ ಬೆಳೆಯಲ್ಲಿ ಏನಪ್ಪಾ ಅಂದ್ರೆ ಜುಲೈ 2ನೇ ವಾರದಿಂದ ಜುಲೈ ಮತ್ತು ಆಗಸ್ಟ್ ಮತ್ತು ಸೆಪ್ಟೆಂಬರ್ 4ನೇ ವಾರ ತನಕ ಏನಪ್ಪಾ ಅಂದ್ರೆ ಈ ಹುಳದ ಬಾಧೆ ನಾವು ನೋಡ್ಬೋದು. ಸೊ ಅದಕ್ಕಾಗಿ ಏನಂದ್ರೆ ಈ 3 ತಿಂಗಳು ಏನಪ್ಪ ಅಂದ್ರೆ ಜುಲೈ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ಇದು ಇವುಗಳ ಬಾಧೆ ಇರೋದ್ರಿಂದ ಏನಾಗುತ್ತೆ ಅಂದ್ರೆ ನಾವು ಏನಪ್ಪಾ ಅಂದ್ರೆ ಕೇರ್ಫುಲ್ ಆಗಿ ಮ್ಯಾನೇಜ್ ಮಾಡ್ಲಿಕ್ಕೆ ಇದು ಆಗುತ್ತೆ. ಹಾಗಾಗಿ ಏನಪ್ಪಾ ಅಂದ್ರೆ ನೀವು ಇದು ಏನಪ್ಪಾ ಅಂದ್ರೆ ಇದು ಕೇವಲ ಕೆಲವೊಮ್ಮೆ ಸೆಪ್ಟೆಂಬರ್ ಅಷ್ಟೇ ಅಲ್ಲ, ಅಕ್ಟೋಬರ್ 3ನೇ ವಾರದವರೆಗೂ ಕೂಡ ಈ ಒಂದು ಹುಳದ ಬಾಧೆ ನಾವು ಅಡಿಕೆಯಲ್ಲಿ ಕಂಡುಬರುತ್ತೆ. ಸೊ ಅದು ಏನಂದ್ರೆ ಅದು ಆ ಒಂದು ಅಡಿಕೆಯ ಬೇರಿನ ಕೆಳಭಾಗ ಸುಮಾರು 8-10 ಸೆಂಟಿಮೀಟರ್ದಲ್ಲಿ ಕೆಳಗೆ ಕೆಳಭಾಗದಲ್ಲಿ ಏನಂದ್ರೆ ಆ ಒಂದು ಬೇರಿನ ಭಾಗ ಇರುತ್ತಲ್ಲ, ಆ ಭಾಗದಲ್ಲಿ ಹುಳ ಇದ್ದುಕೊಂಡು ಬೇರನ್ನ ತಿಂತಾ ಇರುತ್ತೆ. ಸೊ ಬೇರನ್ನ ತಿಂದಾಗ ಏನಾಗುತ್ತೆ ಅಂದ್ರೆ ಅದು ಗಿಡ ಎಲೆ ಹಳದಿ ಆಗುತ್ತೆ, ಆಮೇಲೆ ಸರಿಯಾಗಿ ಬೆಳವಣಿಗೆ ಆಗೋದಲ್ಲ, ಅದು ಬೆಳವಣಿಗೆಯಲ್ಲಿ ಕುಂಠಿತಾಗುತ್ತೆ, ಆಮೇಲೆ ಸರಿಯಾಗಿ ಏನಪ್ಪಾ ಅಂದ್ರೆ ಅಡಿಕೆ ಮರ ಅಥವಾ ಅದು ಹೂ ಬಿಡಲ್ಲ ಮತ್ತು ಕಾಯಿನೂ ಕೂಡ ಬಿಡಲ್ಲ. ಹಾಗಾಗಿ ಏನಪ್ಪಾ ಅಂದ್ರೆ ರೈತರಿಗೆ ಪ್ರಮುಖವಾದಂತಹ ಸಮಸ್ಯೆ ಏನಂದ್ರೆ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ 3ನೇ ವಾರ ತನಕ, ಯಾಕಂದ್ರೆ ಏನು ಮೂಡುಗಳ ಬೀಸುವರು ಕೂಡ ಏನಪ್ಪಾ ಅಂದ್ರೆ ಈ ಒಂದು ಹುಳದ ಬಾಧೆ ನಾವು ನೋಡ್ಬೋದು. ಹಾಗಾಗಿ ಸುಮಾರು 3.5 ತಿಂಗಳ ತನಕ ಏನಪ್ಪಾ ಅಂದ್ರೆ ಈ ಒಂದು ಗೊಣ್ಣೆ ಹುಳದ ಬಾಧೆ ಅಡಿಕೆ ಬೆಳೆಯಲ್ಲಿ ಬಹಳ ಹೆಚ್ಚು ಕಂಡು ಬರುತ್ತೆ. ಹಾಗಾಗಿ ನಾವು ಏನಂದ್ರೆ ರೈತರು ಇದ್ರ ಬಗ್ಗೆ ಕೇರ್ಫುಲ್ ಆಗಿ, ಯಾಕಂದ್ರೆ ನಾವು ಇಲ್ಲಿ ನೋಡಿದ್ವಲ್ಲ ಇಲ್ಲಿ ಏನಪ್ಪಾ ಅಂದ್ರೆ ಅದು ಹುಳ ಬಂದ ಬೇರೆ ಹುಳದ ಬಾಧೆ ಇದ್ದಾಗ ಅದು ಅಡಿಕೆ ಗಿಡದ ಕೆಳಭಾಗದಲ್ಲಿ ನಾವು ಸ್ವಲ್ಪ ಮಣ್ಣನ್ನು ಕೆಬರಿ ನೋಡಿದಾಗ ಸುಮಾರು 5-10 ಸೆಂಟಿಮೀಟರ್ ಮಣ್ಣನ್ನು ಕೆಬರಿ ನೋಡಿದಾಗ ಆ ಭಾಗದಲ್ಲಿ ಪ್ರತಿಯೊಂದು ಗಿಡದ ಬಿಡುಭಾಗದಲ್ಲಿ 2-3-4-5 ಆ ಒಂದು ಬಲಿತಂತ ಹುಳಗಳನ್ನ ನಾವು ನೋಡ್ಬೋದು. ಸೊ ಅದಕ್ಕಾಗಿ ಏನಂದ್ರೆ ಆ ಒಂದು ಅವಧಿ ಬಹಳ ವಿಶಿಷ್ಟವಾದದ್ದು ಮತ್ತು ಏನಪ್ಪಾ ಅಂದ್ರೆ ಅತಿ ಪ್ರಮುಖವಾದ ಅದೇ ಅವಧಿ ಅಂತ ಹೇಳ್ಬೋದು ನಾವು. ತದನಂತರ ಅಕ್ಟೋಬರ್ 3ನೇ ವಾರದ ಮೇಲೆ ಮೂಡುಗಳೇ ಬಿಡೋದ್ರಿಂದ ಏನಾಗುತ್ತೆ ಅಂದ್ರೆ ಪುನಃ ಏನಪ್ಪ ಅಂದ್ರೆ ಆ ಬಲಿತಂತ ಹುಳುಗಳು ಮತ್ತೆ ಕೋಶಾವಸ್ಥೆಯಲ್ಲಿ ಹೋಗ್ತಾವೆ. ಕೋಶಾವಸ್ಥೆಯಲ್ಲಿ ಅಕ್ಟೋಬರ್ 3ನೇ ವಾರದಲ್ಲಿ ಹೋದ್ವಿ ಅಂದ್ರೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಪುನಃ ಮತ್ತೆ ನವೆಂಬರ್ ಡಿಸೆಂಬರ್ ಜನವರಿ ಫೆಬ್ರವರಿ ಮಾರ್ಚ್ ಈ ಮತ್ತು 5 ತಿಂಗಳು ಆ ಹುಳ ಕೋಶಾವಸ್ಥೆಯಲ್ಲಿ ಇರ್ತದೆ. ಸೊ ಹಾಗೆ ಮುಂದಿನ ನೆಕ್ಸ್ಟ್ ಏನಪ್ಪ ಅಂದ್ರೆ ಮತ್ತೆ ಮೇ ತಿಂಗಳಲ್ಲಿ ಮಳೆ ಆದಾಗ ಮತ್ತೆ ಪುನಃ ಹೊಸ ಬರ್ತದೆ. ಸೊ ಈ ತರ ಏನಪ್ಪ ಅಂದ್ರೆ ಆ ಒಂದು ಹುಳದ ಜೀವನ ಚಕ್ರದ ಅವಧಿ ಇರುತ್ತೆ. ಹಾಗಾಗಿ ಏನಂದ್ರೆ ಇದು ಏನಪ್ಪ ಅಂದ್ರೆ ಏನೋ ಒಂದು 3-4 ತಿಂಗಳ ಕೋಶಾವಸ್ಥೆಯಲ್ಲಿ ಹೋಗೋದ್ರಿಂದ ನೆಕ್ಸ್ಟ್ ಮಳೆ ಬಿದ್ದಾಗ ಹೊರಗೆ ಬರುತ್ತೆ. ಸೊ ಹೊರಗೆ ಬಂದು ಮತ್ತೆ ಪುನಃ ಬೆಳಕಿಗೆ ಆಕರ್ಷಣೆ ಆಗ್ಬಿಟ್ಟು ಅದನ್ನು ಮೊಟ್ಟೆ ಇಡುತ್ತೆ. ಸೊ ಈ ತರ ಇದು ಈ ತರ ಏನಪ್ಪ ಸಂಕ್ಷಿಪ್ತವಾದ ಆ ಒಂದು ದುಂಬಿಯ ಜೀವನ ಚಕ್ರ. ಸೊ ಇದು ನೋಡ್ಲಿಕ್ಕೆ ರೆಕ್ಕೆ ಹಾರ್ಡ್ ಇರುತ್ತೋ ಹೆಂಗೆ ಸ್ಮೂತ್ ಇರುತ್ತೋ ಹೇಗೆ? ಹಾ, ಇದು ನೋಡ್ರಿ ದುಂಬಿ ಏನಪ್ಪ ಅಂದ್ರೆ ಅದು ದುಂಬಿಯ ಒಂದು ಮೊದಲನೇ ಜೊತೆ ರೆಕ್ಕೆ ಹಾರ್ಡ್ ಇರುತ್ತೆ, 2ನೇ ಜೊತೆ ರೆಕ್ಕೆ ಸ್ವಲ್ಪ ತೆಳುವಾದಿರುತ್ತೆ. ಸೊ ಹಾಗಾಗಿ ಏನಂದ್ರೆ ಇದು ಹೆಚ್ಚಾನು ಹೆಚ್ಚು ಏನಪ್ಪ ಅಂದ್ರೆ ಏನು ಎಲ್ಲ ಕಡೆ ಇದು ಏನು ಹಾರಾಡ್ಕೊಂತಿರುತ್ತೆ ಹೊರತು ಇದು ಏನಪ್ಪ ಅಂದ್ರೆ ಬೆಳಕಿಗೆ ಆಕರ್ಷಣೆ ಆಗ್ತಕ್ಕಂಥ ಒಂದು ದುಂಬಿದು. ಹಾಗಾಗಿ ನಿರ್ವಹಣೆ ಮಾಡಬೇಕಾದಾಗ ಬೆಂಕಿ ಹಾಕ್ರಿ ಅಲ್ಲಿ ಮತ್ತೆ ಕೇಳಿ ಇಲ್ಲದೆ ನೋಡ್ಕೊಳ್ರಿ, ಮತ್ತೆ ಬಿತ್ತುಕ್ಕಿಂತ ಪೂರ್ವದಲ್ಲಿ ಅಥವಾ ನಾವು ಮುಂಗಾರು ಪೂರ್ವದಲ್ಲಿ ಉಳುಮೆ ಮಾಡ್ರಿ ಭೂಮಿ, ಇಂಥವೆಲ್ಲಾನು ಹೇಳುದು. ಹೌದು ಹೌದ್ರಿ. ಸೊ ಏನ ಇದು ನೋಡ್ರಿ ಇದನ್ನ ಇಲ್ಲಿವರೆಗೆ ಏನಪ್ಪ ಅಂದ್ರೆ ಜೀವನ ಚಕ್ರವನ್ನ ನಾವು ನೋಡಿದ್ವಿ. ಇಲ್ಲಿ ನೆಕ್ಸ್ಟ್ ಏನಪ್ಪ ಅಂದ್ರೆ ಪ್ರಮುಖವಾಗಿ ಇದನ್ನ ಹತೋಟಿ ಮಾಡ್ಬೇಕಂದ್ರೆ ನಾ ಈಗಾಗಲೇ ಹೇಳದಂಗೆ ಇದು ಬೆಳಕಿಗೆ ಆಕರ್ಷಣೆ ಆಗ್ತಕ್ಕಂತ ದುಂಬಿ. ಸೊ ಹಾಗಾಗಿ ನಾವು ಅದು ಏನಪ್ಪ ಅಂದ್ರೆ ಮೇ 4ನೇ ವಾರ ಮತ್ತು ಜೂನ್ 1ನೇ ವಾರದಲ್ಲಿ ದೀಪದ ಬಲೆಗಳನ್ನ ಲೈಟ್ ಟ್ರ್ಯಾಪ್ಸ್ ನಾವೇನು ಕರಿತೀವಲ್ಲ ಆ ದೀಪದ ಬಲೆಯನ್ನ ನಾವು ಇಟ್ಟರೆ ಖಂಡಿತವಾಗಿ ಹತೋಟಿ ಆಗುತ್ತೆ. ಇಲ್ಲೇನಪ್ಪ ಅಂದ್ರೆ ಸೊ ದೀಪದ ಬಲೆ ಏನಂದ್ರೆ ನಾವು ಒಂದು ಯಾವ್ದಾದ್ರು ಚಿಕ್ಕದಾದಂತ ಒಂದು ಡಬ್ಬಿಯಲ್ಲಿ ನುವಾನದಲ್ಲಿ ಎದ್ದಿದಂತ ಕೆಲ ಹತ್ತಿಯನ್ನ ಅಂದ್ರೆ ನುವಾನ್ ಅಂದ್ರೆ DDVP ಅಂತ ಕರೀತಾರೆ, DDVP ಅಥವಾ ನುವಾನ್. ಸೊ ಈ ಒಂದು ಕೀಟನಾಶಕದ ಎದ್ದಿದಂತ ಹತ್ತಿಯನ್ನ ನಾವು ಆ ಒಂದು ಡಬ್ಬಿಯಲ್ಲಿ ಇಡೋದು. ಸೊ ಇಂಥ ಡಬ್ಬಿಯನ್ನು ತಗೊಂಡೋಗಿ ನಾವು ಏನಪ್ಪ ಅಂದ್ರೆ ದೀಪದ ಕೆಳಗಿಡಿದ್ರೆ ಸೊ ದೀಪದ ಕೆಳಗಿಟ್ಟಾಗ ಏನಾಗುತ್ತೆ ಅದು ಏನಪ್ಪ ಅಂದ್ರೆ ಏನೋ ದುಂಬಿ ದೀಪಕ್ಕೆ ಆಕರ್ಷಣೆಗೊಳ್ಳುತ್ತೆ, ಆಕರ್ಷಣೆಗೊಂಡು ಏನಪ್ಪಾ ಅಂದ್ರೆ ಡಬ್ಬಿಯಲ್ಲಿ ಬಿಡುತ್ತೆ. ಡಬ್ಬಿಯಲ್ಲಿ ಬಿದ್ದಾಗ ಆ ಒಂದು ನುವಾನದ ವಾಸನೆಗೆ ಯಾಕಂದ್ರೆ ಅದು ಶ್ವಾಸಕ್ರೋ ಶ್ವಾಸಕ್ರಿಯೆಯನ್ನು ಬಂದ್ ಮಾಡ್ತಕ್ಕಂಥ ರೆಸ್ಪಿರೇಟರಿ ಪಾಯ್ಸನ್, ಅದು ಶ್ವಾಸಕ್ರಿಯೆಯನ್ನು ಬಂದ್ ಮಾಡ್ತಕ್ಕಂಥ ಒಂದು ಕೀಟನಾಶಕ. ಸೊ ಒಂದು ವೇಳೆ ಅವರು ಡಬ್ಬಿಯಲ್ಲಿ ಬಿದ್ದು ಅಂದ್ರೆ ಏನಪ್ಪ ಅಂದ್ರೆ ತನ್ನಿಂತಾನೆ ಏನಪ್ಪಾ ಅಂದ್ರೆ ದುಂಬಿ ಅಲ್ಲೇ ಸತ್ತು ಹೋಗ್ಬಿಡ್ತದೆ. ಸೊ ಹಾಗಾಗಿ ನಾವು ಏನಪ್ಪ ಅಂದ್ರೆ ಈ ತರ ದೀಪದ ಬಲೆಗಳನ್ನು ನಾವು ಇಟ್ಟು ಅದನ್ನು ದುಂಬಿಯನ್ನು ನಾಶ ಮಾಡ್ತಕ್ಕಂಥ ಮೊದಲನೇದಂತ ಒಂದು ಕ್ರಿಯೆ. ಎರಡನೇದು ಏನಂದ್ರೆ ಗೊತ್ತಂದ್ರೆ ನಾವು ಹೇಳಿದಲ್ಲ ಈಗ ಏನಂದ್ರೆ ಪ್ರತಿಯೊಂದು ಗಿಡಕ್ಕೂ, ಯಾಕಂದ್ರೆ ಬಹಳ ಒಂದು ಸಾವಯವ ಕೃಷಿ ಅಂದ್ರೆ ಅತಿ ಹೆಚ್ಚು ಇದಾಗ್ತಕ್ಕಂಥ ಒಂದು ಪದ್ಧತಿ. ಪ್ರತಿಯೊಂದು ಗಿಡಕ್ಕೆ ಏನಪ್ಪಾ ಅಂದ್ರೆ 100-200 ಗ್ರಾಮದಷ್ಟು ಬೇವಿನ ಹಿಂಡಿಯನ್ನ ಮೇ 3ನೇ ವಾರ ಇಲ್ಲ ಜೂನ್ 1ನೇ ವಾರದಲ್ಲಿ ಹಾಕೋದ್ರಿಂದ ಏನಾಗುತ್ತೆ, ಅದು ಅವಾಗಲೂ ಕೂಡ ಏನಪ್ಪಾ ಅಂದ್ರೆ ಬೇರೆ ಹುಳದ ಬಾಧೆ ಕಡಿಮೆ ಆಗುತ್ತೆ. ಇದು ಬೇವಿನ ಹಿಂಡಿಗೆ ಏನಪ್ಪಾ ಅಂದ್ರೆ ಇದು ಉತ್ಕೃಷ್ಟವಾದಂತಹ ಕೀಟನಾಶಕನ ಹೌದು, ಆಮೇಲೆ ಗೊಬ್ಬರನ ಹೌದು, ಪ್ಲಸ್ ರೋಗನಾಶಕನ ಹೌದು. ಅದಕ್ಕಾಗಿ ನೀವು ಪ್ರತಿಯೊಂದು ಗಿಡಕ್ಕೂ ಕೂಡ ತಪ್ಪದೆ 100-200 ಗ್ರಾಮ್ನಷ್ಟು ಬೇವಿನ ಹಿಂಡಿಯನ್ನು ಹಾಕಿದಾಯ್ತಂದ್ರೆ ಖಂಡಿತವಾಗಿ ಏನಪ್ಪಾ ಅಂದ್ರೆ ಬೇರೆ ಹುಳದ ಬಾಧೆ ಕಡಿಮೆ ಆಗುತ್ತೆ. ಇದು ಎರಡನೇದಾದಂತ ಒಂದು ಸಂಕ್ಷಿಪ್ತವಾದಂತಹ ಒಂದು ಹತೋಟಿ ಮಾಡತಕ್ಕಂಥ ಕ್ರಿಯೆ. ಸೊ ಇನ್ನು ನಾವು ಕೆಲವೊಮ್ಮೆ ಕೀಟನಾಶಕ ಇದಕ್ಕೆ ಹೇಳೋದು ಸೂಕ್ತಲ್ಲ, ಆದರೂ ಕೂಡ ಏನಪ್ಪ ಅಂದ್ರೆ ಕೆಲವೊಮ್ಮೆ ಏನಪ್ಪಾ ಅಂದ್ರೆ ಕೀಟನಾಶಕ ಉಪಯೋಗಿಸಲೇಬೇಕು ಅಂದಾಗ ಏನಾಗುತ್ತಂದ್ರೆ ಇದಕ್ಕೆ ನಾವು ಏನು ಪ್ರತಿಯೊಂದು ಗಿಡಕ್ಕೆ ಏನಪ್ಪಾ ಅಂದ್ರೆ 25 ಗ್ರಾಮ್ನಷ್ಟು ಕಾರ್ಬೋಫಿರೋನ್ ಹರಳನ್ನ, ಕಾರ್ಬೋಫಿರೋನ್ ಕೀಟನಾಶಕದ ಹರಳನ್ನ ಸ್ವಲ್ಪ ಸಮನಾಗಿ ನಾವು ಉಸುಕಿನಲ್ಲಿ ಮಿಕ್ಸ್ ಮಾಡಿ ಪ್ರತಿಯೊಂದು ಗಿಡಕ್ಕೆ ಹಾಕಿತ್ತಂದ್ರೆ ಸುಮಾರು 25-50 ಗ್ರಾಮ್ನಷ್ಟು ಕಾರ್ಬೋಫಿರೋನ್ ಕೀಟನಾಶಕವನ್ನು ಅದು ಪ್ರತಿಯೊಂದು ಗಿಡಕ್ಕೆ ಹಾಕಿತ್ತಂದ್ರೆ ಅವಾಗಲೂ ಕೂಡ ಕಂಟ್ರೋಲ್ ಆಗುತ್ತೆ. ಇದು 3ನೇದಾದಂಥ ಇದು. ಆಮೇಲೆ ಇದಕ್ಕೆ ನೋಡ್ರಿ ಬೇರೆ ಹುಳಕ್ಕೆ ಒಂದು ಉಪಯುಕ್ತವಾದಂಥ ಒಂದು ಜೀವಾಣು ಇದೆ, ಅದು ಏನಪ್ಪ ಅಂದ್ರೆ ರೈತನ ಮಿತ್ರ ಜೀವಿನೂ ಹೌದು. ಆಮೇಲೆ ಏನಂದ್ರೆ ಏನು ಬೇರೆ ಹುಳು ನಾಶ ಮಾಡ್ತಕ್ಕಂದ್ರೆ ಹೌದು. ಅದಕ್ಕಾಗಿ ನಮ್ಮಲ್ಲೇ ನಮ್ಮ ಮಹಾವಿದ್ಯಾಲಯದಲ್ಲೇ ಏನೋ ಇದಕ್ಕೆ ನಾವು ಏನೋ ಕೆಲವೊಂದು ಹಾನಿ ಮಾಡ್ತಕ್ಕಂಥ ಅಂದ್ರೆ ಹುಳವನ್ನು ನಾಶ ಮಾಡ್ತಕ್ಕಂಥ ಕೆಲವೊಂದು ಶಿಲೀಂಧ್ರ ಅಂದ್ರೆ ಏನು ರೈತನ ಉಪಯೋಗವಾಗ್ತಕ್ಕಂಥ ರೈತನ ಮಿತ್ರ ಜೀವಿ ಇದು. ಸೊ ರೈತನ ಮಿತ್ರ ಜೀವಿ ಇದು ಕೂಡ ನಾವು ಬಳಕೆ ಮಾಡಲಿಕ್ಕೆ ಅಡ್ಡಿಲ್ಲ. ಇದಕ್ಕೆ ನಾವು ಇಂಗ್ಲೀಷಲ್ಲಿ ಮೆಟರೈಸಮ್ ಅಂತ ಕರಿತೀವಿ, ಮೆಟರೈಸಮ್ ಅನಿಸೋಪ್ಲೆ. ಮೆಟರೈಸಮ್ ಅನಿಸೋಪ್ಲೆ ಅಂತಕ್ಕಂಥ ಒಂದು ಶಿಲೀಂಧ್ರ ಇದೇನಪ್ಪ ಅಂದ್ರೆ ಇದನ್ನು ಉಪಯೋಗ ಮಾಡೋದ್ರಿಂದ ಏನಾಗುತ್ತೆ, ಹುಳ ರೋಗಗ್ರಸ್ತವಾಗಿ ಸಾಯ್ತದೆ. ಯಾಕಂದ್ರೆ ಇದ್ರದ್ದು ಆಹಾರನ ಈ ಒಂದು ಶಿಲೀಂಧ್ರದ ಆಹಾರನ ಏನೋ ಗೊನ್ನೆ ಹುಳ. ಸೊ ಗೊನ್ನೆ ಹುಳದ ಮೇಲ್ಭಾಗದಲ್ಲಿ ಗೊನ್ನೆ ಹುಳದ ದೇಹದ ಮೇಲೆ ಏನಪ್ಪ ಅಂದ್ರೆ ಇದು ಮೆಟರೈಸಮ್ ಅನಿಸೋಪ್ಲೆ ಅಂತಕ್ಕಂಥ ಶಿಲೀಂಧ್ರ ಏನಪ್ಪ ಅಂದ್ರೆ ಬೆಳೆದಿರೋದು ಏನಾಗುತ್ತೆ, ಅದು ನಾಶವಾಗಿ ಇದು ಆಗುತ್ತೆ. ಸೊ ಹಾಗಾಗಿ ಇದಕ್ಕೆ ಆದಂತ ಒಂದು ಮೆಟರೈಸಮ್ ಅನಿಸೋಪ್ಲೆ ಅಂತಕ್ಕಂಥ ಒಂದು ಶಿಲೀಂಧ್ರ ಒಂದು ಉಪಯೋಗಕಾರಿ ಶಿಲೀಂಧ್ರ ಇದು. ಇದು ಬೆನಿಫಿಷಿಯಲ್ ಪೆಥೋಜಿನ್. ಇದು ಇದನ್ನು ನಾವು ಉಪಯೋಗ ಮಾಡೋದ್ರಿಂದ ಏನಪ್ಪ ಅಂದ್ರೆ ಅವಾಗಲೂ ಕೂಡ ಸಂಪೂರ್ಣವಾಗಿ ಇದು ಇದು ಆಗುತ್ತೆ, ಏನು ಕಂಟ್ರೋಲ್ ಆಗುತ್ತೆ. ಇದು ಅಡಿಕೆಯಲ್ಲಿ ಅಷ್ಟೇ ಅಲ್ಲ, ಈ ಗೊಣ್ಣೆ ಹುಳ ಆಗ್ಬೋದು ಅಥವಾ ಬೇರು ಕೊರಿಯುವಂಥ ಹುಳನೂ ಆಗ್ಬೋದು. ಈ ಕಬ್ಬಿನೊಳಗೆ ಬರ್ಬೋದು, ತೆಂಗಿನೊಳಗೆ ಬರ್ಬೋದು, ಅಥವಾ ಬೇರೆ ಯಾವುದೇ ಬೆಳೆಯಲ್ಲಿ ಬಂದರೂ ಕೂಡ ಮೆಟರೈಸಮ್ ಅನ್ನು ಉಪಯೋಗ ಮಾಡ್ಬೋದು. ಹೌದೌದು, ಇದು ನೋಡಿದ್ರೆ ನಾ ಹೇಳಿದ್ನಲ್ಲ ಈ ಮೆಟರೈಸಮ್ ಅನಿಸೋಪ್ಲೆ ಅಂತಕ್ಕಂಥ ಏನೋ ಉಪಯೋಗಕಾರಿ ಶಿಲೀಂಧ್ರ ರೈತನ ಮಿತ್ರ ಜೀವಿ ಇದು. ಇದೇನಪ್ಪ ಅಂದ್ರೆ ಕೇವಲ ಅಡಿಕೆ ಅಷ್ಟೇ ಅಲ್ರಿ, ಅಡಿಕೆ ತೆಂಗು ಆಮೇಲೆ ಕಬ್ಬು ಎಲ್ಲೆಲ್ಲಿ ನಾವು ಗೊನ್ನೆ ಹುಳದ ಬಾಧೆ ಇದೆ, ಈವನ್ ಗೋವಿನ ಜೋಳದಲ್ಲೂ ಕೂಡ ರೀ, ಗೋವಿನ ಜೋಳದಲ್ಲೂ ಕೂಡ ಏನಪ್ಪ ಅಂದ್ರೆ ಗೊನ್ನೆ ಹುಳದ ಬಾಧೆ ಇತ್ತಂದ್ರೆ ಈ ಮೆಟರೈಸಮ್ ಅನಿಸೋಪ್ಲೆ ಅಂತಕ್ಕಂಥ ಶಿಲೀಂಧ್ರ ಉಪಯೋಗಕಾರಿ ಶಿಲೀಂಧ್ರವನ್ನು ನಾವು ಬಳಸಲಿಕ್ಕೆ ಅಡ್ಡಿಲ್ಲ. ಇಲ್ಲಿ ಏನಪ್ಪ ಅಂದ್ರೆ ಬಳಸಲಿಕ್ಕೂ ಒಂದು ವಿಧಾನ ಇದೆ ರೀ. ಇದನ್ನ ನಾವು ಏನಂದ್ರೆ ಮೆಟರೈಸಮ್ ಅನಿಸೋಪ್ಲೆ ಅಂತಕ್ಕಂಥ ಶಿಲೀಂಧ್ರವನ್ನು 1 kg ಶಿಲೀಂಧ್ರವನ್ನು ಬೇರೆ ಯಾವುದೋ ನಮ್ಮಲ್ಲಿರ್ತಕ್ಕಂಥ ಸಗಣಿ ಗೊಬ್ಬರದಲ್ಲಿ, ಉದಾಹರಣೆಗೆ ಏಪ್ರಿಲ್ ಮೇ ತಿಂಗಳಲ್ಲಿ ಅಥವಾ ಮೇ ಇರೋದಕ್ಕೆ ಜೂನ್ ಜುಲೈ ತಿಂಗಳಲ್ಲಿ ಇರೋದಕ್ಕೆ ಏನು ಈ ಒಂದು ಶಿಲೀಂಧ್ರವನ್ನು 1 kg ಶಿಲೀಂಧ್ರವನ್ನು ನಾವು ಏನಪ್ಪ ಸುಮಾರು ಒಂದು ನಿಯರ್ ಅಬೌಟ್ ಒಂದು ಕ್ವಿಂಟಲ್ನಷ್ಟು ಕೊಟ್ಟಿಗೆ ಗೊಬ್ಬರ ಸಗಣಿ ಗೊಬ್ಬರದಲ್ಲಿ ಮಿಕ್ಸ್ ಮಾಡಿ ಅದು ಮಿಕ್ಸ್ ಮಾಡಿ ಏನಪ್ಪಾ ಅಂದ್ರೆ ಸರಿಯಾಗಿ 1 kg ಮೆಟರೈಸಮ್ ಅನಿಸೋಪ್ಲೆ ಅಂತಕ್ಕಂಥ ಶಿಲೀಂಧ್ರವನ್ನ 1 ಕ್ವಿಂಟಲ್ನಷ್ಟು ಇರತಕ್ಕಂಥ ಸಗಣಿ ಗೊಬ್ಬರದಲ್ಲಿ ಅಥವಾ ಈ ಒಂದು ಕೊಟ್ಟಿ ಗೊಬ್ಬರದಲ್ಲಿ ಮಿಕ್ಸ್ ಮಾಡಿ ಸರಿಯಾಗಿ ಮಿಕ್ಸ್ ಮಾಡಿ. ಸೊ ಆ ಮಿಶ್ರಣವಾದಂಥ ಮೆಟರೈಸಮ್ ಅನಿಸೋಪ್ಲೆ ಮಿಶ್ರಣವಾದಂಥ ಗೊಬ್ಬರವನ್ನು ಪ್ರತಿಯೊಂದು ಗಿಡಕ್ಕೆ 5-5 kg ಅಥವಾ 2-5 kg ಪ್ರತಿಯೊಂದು ಗಿಡ ಹಾಕ್ತಾ ಹೋದ್ರೆ ಸಾಕು ರೀ. ಅದು ಏನಪ್ಪಾ ಅಂದ್ರೆ ಅಲ್ಲೇ ಏನಂದ್ರೆ ಆ ಮೆಟರೈಸಮ್ ಅನಿಸೋಪ್ಲೆ ಅಂತಕ್ಕಂಥ ಶಿಲೀಂಧ್ರ ಅಲ್ಲೇ ಎಲ್ಲೆಲ್ಲಿ ಗೊನ್ನೆ ಹುಳು ಇರುತ್ತಲ್ಲ ಗೊನ್ನೆ ಹುಳದ ದೇಹದ ಮೇಲೆ ಬೆಳೆದು ಅದು ಅವಾಗ ಏನಾಗುತ್ತೆ ಅದು ಕ್ರಮೇಣವಾಗಿ ನಾಶವಾಗ್ಕೊಂತ ಹೋಗುತ್ತೆ. ಸೊ ಹಾಗಾಗಿ ಇದು ಬಹಳ ಸರಳವಾಗಿ ನಾವು ಉಪಯೋಗ ಮಾಡಬಹುದು. ಯಾಕಂದ್ರೆ ಇದು ಮೆಟರೈಸಮ್ ಅನಿಸೋಪ್ಲೆ ಅಂತಕ್ಕಂಥ ಶಿಲೀಂಧ್ರವನ್ನ ಬಹಳ ಉಪಯೋಗಕಾರಿ ಶಿಲೀಂಧ್ರ ಇದು. ಗೊನ್ನೆವನ್ನು 100-70% ಏನಪ್ಪಾ ಅಂದ್ರೆ ಗೊನ್ನೆ ಹುಳು ನಾಶವಾಗುತ್ತೆ ಇದರಿಂದ. ಸೊ ಹಾಗಾಗಿ ಇದು ಇದ್ರದ್ದು ಭಾಳ ಕಡಿಮೆ ಏನು ಬರೀ ಏನಪ್ಪಾ ಅಂದ್ರೆ 1 kg ಮೆಟ್ರೈಸಮ್ ಅನ್ಸೋಪ್ಲಿಕ್ಕೆ ಇದರ ದರನೂ ಕೂಡ ಭಾಳ ಕಡಿಮೆ 200 ರೂಪಾಯಿ ಕೊಟ್ಟಂದ್ರೆ 1 kg ಮೆಟ್ರೈಸಮ್ ಅನ್ಸೋಪ್ಲಿ ಸಿಗುತ್ತೆ. ಸೊ 200 ರೂಪಾಯಿಗೆ ಒಂದು ಪಾಕೆಟ್ ಅದು 1 kg ಪಾಕೆಟ್, 1 kg ಪಾಕೆಟ್ ತಗೊಂಡು 100 kg ಅಂದ್ರೆ 1 ಕ್ವಿಂಟಲ್ನಷ್ಟು FIM ದಲ್ಲಿ ಸಗಣಿ ಗೊಬ್ಬರದಲ್ಲಿ ಅಥವಾ ಕೊಟ್ಟಿಗೆ ಗೊಬ್ಬರದಲ್ಲಿ ಮಿಕ್ಸ್ ಮಾಡಿ ಹಾಕಿದ್ರಂದ್ರೆ ಇದು ಸಂಪೂರ್ಣವಾಗಿ ಉಪಯೋಗ ಆಗುತ್ತೆ. ಈಗ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ತಂಪು ಕಾಪಾಡಿಕೊಂಡು ಅದನ್ನ ಅಲ್ಲೇ ಇಟ್ಟರೆ ಒಂದು 100 kg ಕೂಡ ಮೆಟ್ರೈಸಮ್ ಆಗಿಬಿಡುತ್ತೆ. ಹೌದು ಹೌದು ಹೌದು ರೀ. ನಾವೇನಂದ್ರೆ ಈಗ ಒಮ್ಮೆ ನಾವು ಏನಂದ್ರೆ ಅದನ್ನು ನಾವು 1 kg ಅಷ್ಟು ಮೆಟ್ರೈಸಮ್ ತೊಗೊಂಡು ಒಂದು 100 kg ಸಗಣಿ ಗೊಬ್ಬರಕ್ಕೆ ಹಾಕಿದ್ದೀನಿ ತಿಳ್ಕೊಡ್ರಿ, ಹಾಗೆ ಅಲ್ಲೇ ಇಟ್ಬಂದ್ರೆ ಏನಾಗುತ್ತೆ, ಅಲ್ಲಿರ್ತಕ್ಕಂಥ ಬೇರೆ ಬೇರೆ ಹುಳ ಅದರ ಮೇಲೂ ಕೂಡ ಬೆಳವಣಿಗೆ ಆಗಿಬಿಟ್ಟು ಬೇರೆ ಅವೆಲ್ಲ ಯಾಕೆ ಮಣ್ಣಿನಲ್ಲಿರ್ತಕ್ಕಂಥ ಕೆಲವೊಂದು ಬೇರೆ ಕೀಟಗಳು ಕೂಡ ಆ ಹುಳದ ಈ ಒಂದು ಶಿಲೀಂಧ್ರ ಜಾಸ್ತಿ ಆಗಿಬಿಟ್ಟು ಏನಪ್ಪಾ ಅಂದ್ರೆ ಸಂಪೂರ್ಣವಾಗಿ ಏನಪ್ಪಾ ಅಂದ್ರೆ ಅದು ಒಂಥರ ನಮಗೆ ಉಪಯೋಗವಾದಂಥ ಗೊಬ್ಬರ ಆಗಿಬಿಡ್ತದೆ. ಅದು ಮೆಟ್ರೈಸಮ್ ಅನುಸುಪ್ಲೇ ಇರ್ತಕ್ಕಂಥ ಆ ಒಂದು ಶಿಲೀಂಧ್ರ ಇರ್ತಕ್ಕಂಥ ಗೊಬ್ಬರ ತಯಾರಾಗಿಬಿಡ್ತದೆ. ಸೊ ಇದನ್ನು ನಾವು ಪುನಃ ನಾವು ಬೇರೆ ಬೆಳೆಗಳಿಗೆ ಹಾಕೋತ ಹೋಗ್ಬೋದು ರೀ. ಒಂದು ವರ್ಷ ಹಾಕಿದ್ವಿ ಅಂದ್ರೆ ಮುಂದಿನ ವರ್ಷ ಅಲ್ಲೇ ಇರುತ್ತೆ. ಹೌದು ಹೌದು ಅಲ್ಲೇ ಇರ್ತೀರಿ. ಒಮ್ಮೆ ನಾವು ಏನಪ್ಪಾ ಅಂದ್ರೆ ಅದನ್ನು ಇದು ಈ ಒಂದು ಕಲ್ಚರ್ ಈ ಒಂದು ಶಿಲೀಂಧ್ರವನ್ನು ಉಪಯೋಗ ಮಾಡೋದಂದ್ರೆ ಏನಾಗುತ್ತೆ, ಅದು ಅಲ್ಲೇ ಪುನಃ ಪುನಃ ಪ್ರತಿ ವರ್ಷ ಅಲ್ಲೇ ಬೆಳಕೋತ ಹೋಗುತ್ತೆ. ಎಲ್ಲೆಲ್ಲಿ ಹುಳ ಇರುತ್ತಲ್ಲ ಆ ಒಂದು ಹುಳಕ್ಕೆ ಹೋಗಿ ಬಾಧೆ ಮಾಡುತ್ತೆ. ಬಾಧೆ ಮಾಡಿಬಿಟ್ಟು ಅಲ್ಲೇ ಏನಪ್ಪಾ ಅಂದ್ರೆ ನಮ್ಮ ಹೊಲದಲ್ಲೇ ಅದೇ ಈ ಒಂದು ಉಪಯೋಗಕಾರಿ ಶಿಲೀಂಧ್ರ ಬೆಳವಣಿಗೆ ಹೆಚ್ಚು ಜಾಸ್ತಿ ಆಗ್ತಾ ಹೋಗುತ್ತದೆ. ಇದರಿಂದ ಏನಪ್ಪಾ ಅಂದ್ರೆ ಅದು ತದನಂತರ ನಾವು ಹಾಕಿದಾಗ ಮೊದಲನೇ ವರ್ಷ ಸ್ವಲ್ಪ ಇದು ಆಗುತ್ತೆ, ಸ್ವಲ್ಪ ಕಡಿಮೆ ಆಗ್ಬೋದು. ಬಟ್ ತದನಂತರ 2ನೇ ವರ್ಷ 3ನೇ ವರ್ಷ ನಮ್ಮ ಹುಳದ ಬಾಧೆ ಮಾತ್ರ ಸಂಪೂರ್ಣವಾಗಿ ಕಂಟ್ರೋಲ್ ಆಗುತ್ತೆ. ಈಗ ನಮ್ಗೆ ಉಪಯುಕ್ತ ಹುಳುಗಳು ಇರ್ತವೆ, ಎರೆಹುಳ ಅಂತವೆಲ್ಲ, ಅದಕ್ಕೇನು ತೊಂದರೆ ಮಾಡಿ ಅದಕ್ಕೇನು ತೊಂದರೆ ಇಲ್ಲರಿ. ಅದಕ್ಕೆ ನೋಡ್ರಿ ನಮ್ಮಲ್ಲಿ ಈಗ ಯಾಕಂದ್ರೆ ಇದು ನಮ್ಮಲ್ಲಿ ನಮ್ಮ ಬೆಳೆಯಲ್ಲಿ ಕೆಲವೊಮ್ಮೆ ಎರೆಹುಳ ಗೊಬ್ಬರ ಅಥವಾ ಬೇರೆ ಇನ್ಯಾವುದೋ ಇದ್ರು ಕೂಡ ಅದು ಯಾವುದು ಕೂಡ ಅದಕ್ಕೆ ಬಾಧೆ ಮಾಡಲ್ರಿ. ಸೊ ಇದಕ್ಕೇನಪ್ಪಾ ಅಂದ್ರೆ ಇದ್ರದ್ದು ಆಹಾರ ಗೊನ್ನೆ ಹುಳ ಆಮೇಲೆ ಗೊನ್ನೆ ಹುಳ ಜಾತಿಗೆ ಸೇರಿದಂಥ ಕೀಟಗಳು ಮಾತ್ರ ಹಾನಿ ಮಾಡ್ತದೆ. ಸೊ ಇವನ್ ಡಂಗ್ ರೂರರ್ ನಾವೇನು ಕರಿತೀವಲ್ಲ, ಡಂಗ್ ರೂರರ್ ಕರಿತೀವಲ್ಲ, ಕೆಲವೊಂದೆಲ್ಲ ಸಗಣಿ ಹುಳ ಅಂತ ಕರಿತೀವಲ್ಲ, ಸಗಣಿ ಹುಳದಂತ ಅದ್ರ ಮೇಲೆ ಕೂಡ ಇದು ಬೆಳೀತಿರ್ತದೆ. ಸೊ ಹಾಗಾಗಿ ಏನಾಗುತ್ತೆ ಅಂದ್ರೆ ಅದರದ್ದು ಬೆಳವಣಿಗೆ ಜಾಸ್ತಿ ಇರೋದ್ರಿಂದ ಏನಪ್ಪಾ ಅಂದ್ರೆ ನಾವು ಯಾವುದೇ ತರ ಎರೆಹುಳ ಗೊಬ್ಬರದ ಮಾಡೋದಕ್ಕೆ ಅದ್ರ ಮೇಲೆ ಹೆಚ್ಚು ಹೆಚ್ಚು ಏನು ಬಾಧೆ ಮಾಡೋದಿಲ್ಲ, ಅದು ಹಾನಿ ಉಂಟು ಮಾಡೋದಿಲ್ಲರಿ. ಹಾಗಾಗಿ ಉಪಯುಕ್ತ ಕೆಲಸವನ್ನ ಮಾಡುತ್ತೆ, ಇದ್ರ ಮತ್ತೆ ಖರ್ಚು ಕಡಿಮೆ, ಜೈವಿಕ ವಿಧಾನದೊಳಗೆ ಇದನ್ನೆಲ್ಲ ನಾವು ತಟ್ಟಿ ಮಾಡಬಹುದು. ಹೌದು ಹೌದು ಹೌದು. ಇದರಿಂದ ಇದು ನೋಡ್ರಿ ಯಾಕಂದ್ರೆ ಇದು ಸಾವಯವ ಪದ್ಧತಿ ಇರೋದ್ರಿಂದ ಆಮೇಲೆ ಜೈವಿಕ ಕೀಟನಾಶಕ ಇರೋದ್ರಿಂದ ಇದು ಜೈವಿಕವಾದಂತಹ ಉಪಯುಕ್ತವಾದ ಗೊಬ್ಬರ ಇರೋದ್ರಿಂದ ಏನಾಗುತ್ತೆ, ಅದು ನಮ್ಗೆ ಏನು ಯಾವುದು ದುಷ್ಪರಿಣಾಮ ಇರೋದಲ್ಲ. ಸೊ ಹಾಗಾಗಿ ಉಪಯೋಗವಾದ ಶಿಲೀಂಧ್ರ ಇದು. ಇದು ಏನಪ್ಪಾ ಅಂದ್ರೆ ರೈತನ, ಅದಕ್ಕೆ ನಾವು ಹೇಳಿದ್ವಲ್ಲ ಇದ್ರದ್ದು ಇನ್ನೊಂದು ಹೆಸರು ರೈತನ ಮಿತ್ರ ಜೀವಿ ಅಂತ. ಸೊ ಹಾಗಾಗಿ ಇದು ರೈತನಿಗೆ ಹೆಚ್ಚು ಹೆಚ್ಚು ಉಪಯೋಗವಾಗೋದ್ರಿಂದ ಯಾವುದು ಕೂಡ ಇದರಿಂದ ಹಾನಿ ಆಗುತ್ತೆ ಆಗಲ್ರಿ. ಆ ಥರ ಈಗ ಒಂದು ವೇಳೆ ಹಾನಿ ಮಾಡ್ತಾ ಇದೆ ಅಂತೇಳಂದಾಗ ಗಿಡ ಲಕ್ಷಣ ತೋರಿಸುತ್ತ, ಇಲ್ಲಿ ಬೇರು ಕೊರೆಯುವಂಥ ಹುಳು ಬಂದಿದೆ ಅಂತೇಳಿ. ಹೌದು ರೀ ನೋಡ್ರಿ, ಬೇರು ಹುಳ ಅದ್ರದ್ದು ಹಾನಿ ಲಕ್ಷಣ ಹಾನಿ ಮಾಡಲಿಕ್ಕೆ ಚಾಲು ಮಾಡಿದ ಮೇಲೆ ಆಗುತ್ತೆ, ಅದು ಏನಾಗುತ್ತೆ ರೀ, ಎಲ್ಲಿ ಹಳದಿ ಆಗುತ್ತೆ, ಎಲ್ಲಿ ಹಳದಿ ಆದಮೇಲೆ ಆಮೇಲೆ ಆಟೋಮೆಟಿಕ್ ಆಗಿ ಬೆಳವಣಿಗೆ ಕುಂಠಿತ ಆಗುತ್ತದೆ. ಸೊ ಇದು ಮುಖ್ಯವಾದಂಥ ಲಕ್ಷಣ. ಯಾಕಂದ್ರೆ ಇದ್ರದ್ದು ಹಾನಿ ಮಾಡಿದ ಆಗಸ್ಟು ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳ ಅಕ್ಟೋಬರ್ ಈ ಒಂದು 3-4 ತಿಂಗಳಲ್ಲಿ ಎಲ್ಲಿ ಹಳದಿ ಆಯ್ತಂದ್ರೆ ಅದ್ರದ್ದು ಲಕ್ಷಣ ಏನಪ್ಪ ಅಂದ್ರೆ ನೋಡ್ತಕ್ಕಂಥ ಲಕ್ಷಣ ಏನಪ್ಪ ಅಂದ್ರೆ ಅದು ಬೇರು ಹುಳದ ತಿನ್ನೋದ್ರಿಂದ ಅದು ಎಲ್ಲಿ ಹಳದಿ ಆಗ್ತಿರುತ್ತೆ, ಹಳದಿ ಆಗ್ಬಿಟ್ಟು ಅದು ಬೆಳವಣಿಗೆ ಕುಂಠಿತ ಆಗುತ್ತೆ. ಈಗ ಹಂಗೆ ಲಕ್ಷಣ ತೋರಿಸಿದಾಗ ಅದು ಅವಾಗ ಹತೋಟಿ ಮಾಡ್ಲಿಕ್ಕೆ ಸಾಧ್ಯತೆ ಇದೆಯಾ, ಅಂದ್ರೆ ಕೊರದು ಗಿಡ ಇನ್ನೇನು ಸಾಯ್ಲಿಕ್ಕೆ ಬಂದಿದೆ ಅವಾಗ ಹತೋಟಿ ಮಾಡ್ಲಿಕ್ಕೆ ಸಾಧ್ಯತೆ ಇದೆ, ಅಥವಾ ಅವಾಗ ಹತೋಟಿ ಮಾಡಿದ್ರೆ ಗಿಡ ಮತ್ತೆ ಬದುಕುತ್ತೆ ಹಂಗೇನ? ಇಲ್ಲ ಇಲ್ರಿ, ಅವಾಗ ಯಾಕಂದ್ರೆ ನಾವು ಒಮ್ಮೆ ಬೇರು ಹುಳದ ಬಾಧೆ ಬಂದಾಗ ಅದನ್ನ ಬರೇ ಹುಳವನ್ನು ಆರಿಸಿ ನಾಶ ಮಾಡಬೇಕು. ಹೊತ್ತು ಆ ಟೈಮ್ದಲ್ಲಿ ಏನು ಯಾಕಂದ್ರೆ ಬರೇ ಕೀಟನಾಶಕ ಹಾಕ್ಬೋದು ನೀವು, ಕೀಟನಾಶಕದ ಹರಳನ್ನು ಹಾಕಿದ್ರೆ ಕಂಟ್ರೋಲ್ ಆಗುತ್ತೆ. ಆಗಲೇ ಹೇಳಿದ್ನಿ ನಮ್ಗೆ ಒಂದು ಕಾರ್ಬೋಫೆರಾನು ಮತ್ತು ಫೋರ್ಡಾನ್ ಅಥವಾ ಕೀಟನಾಶಕಗಳನ್ನು ಹಾಕಿದ್ರಂದ್ರೆ ಪ್ರತಿಯೊಂದು ಗಿಡಕ್ಕೆ ಒಂದು 25-50 ಗ್ರಾಮ್ನಷ್ಟು ಹಾಕಿದ್ರೆ ಅದು ಕಂಟ್ರೋಲ್ ಆಗುತ್ತೆ. ಸೊ ಅದನ್ನು ಕಂಟ್ರೋಲ್ ಆಗಿ ರಿಕವರಿ ಆಗುತ್ತಿರೋದು, ಅದು ಕಂಟ್ರೋಲ್ ಆದಮೇಲೆ ಅದು ಇದು ಯಾವುದೇ ಥರ ಇದು ಆಗಲ್ಲ, ಅದು ರಿಕವರಿ ಆಗುತ್ತೆ. ಅದು ರಿಕವರಿ ಆದಮೇಲೆ ಆಟೋಮೆಟಿಕ್ ಮತ್ತೆ ನಮ್ಗೆ ಬೆಳವಣಿಗೆ ಚೆನ್ನಾಗಿ ಆಗುತ್ತೆ, ಅದು ಯಥಾ ಪ್ರಕಾರ ಗಿಡ ಹೂವು ಮತ್ತು ಕಾಯಿ ಬಿಡ್ಲಿಕ್ಕೆ ಚಾಲು ಆಗುತ್ತೆ. ಸೊ ಅದು ಅದಕ್ಕೆ ಸಾಧ್ಯವಷ್ಟು ಏನಪ್ಪಾ ಅಂತ ನಾವು ಆ ಟೈಮ್ದಲ್ಲಿ ಕಂಟ್ರೋಲ್ ಮಾಡೋಕ್ಕಿಂತ ಪೂರ್ವದಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಮೇ ತಿಂಗಳಿಂದ ಮಾಡೋದು ಭಾಳ ಒಳ್ಳೆಯದು. ಮೇ ಜೂನ್ ತಿಂಗಳು ಆವಾಗಲೇ ಇವೆಲ್ಲ ಏನೋ ಮುಂಜಾಗ್ರತಾ ಕ್ರಮವಾಗಿ ದೀಪದ ಬಲೆಯನ್ನು ಉಪಯೋಗ ಮಾಡೋದು, ಆಮೇಲೆ ಬೇವಿನ ಹಿಂಡಿ ಹಾಕೋದು, ಆಮೇಲೆ ಏನಂದ್ರೆ ನೆಕ್ಸ್ಟ್ ಈ ಮೆಟ್ರೈಸಮ್ ಅಂತಕ್ಕಂಥ ಶಿಲೀಂಧ್ರ ನಾಶಕ ಉಪಯೋಗ ಮಾಡೋದು, ಇದನ್ನು ಮಾಡೋದು ಭಾಳ ಒಳ್ಳೇದ್ರಿ. ಹಾಗಾಗಿ ಬೆಳಕಿದ್ದಲ್ಲಿ ಬರ್ತಾ ಇರ್ತವೆ ದುಂಬಿಗಳು. ಹೊಲದಲ್ಲಿ ಸಾಧ್ಯತೆ ಇದ್ರೆ ಬೆಳಕು ಹಾಕೋದು, ಇಲ್ಲಾಂದ್ರೆ ಬೆಂಕಿನೂ ಹಾಕ್ತಾರೆ. ಬೆಂಕಿಗೆ ಬಂದು ನೇರವಾಗಿ ಬಿದ್ದು ಬೆಂಕಿ ಒಳಗೆ ಸಾಯ್ತವೆ. ಹೌದು ಹೌದು ಹೌದು ಹೌದು ಕರೆಕ್ಟ್ ರೀ. ಯಾಕಂದ್ರೆ ಅದು ನಾವು ಅಲ್ಲಲ್ಲಿ ಸ್ವಲ್ಪ ಕೆಲವೊಂದು ಈಗ ಟೈರ್ನ ವೇಸ್ಟ್ ಟೈರ್ನ ತಗೊಂಡು ಅದನ್ನ ಬೆಂಕಿ ಹಾಕಿದ್ರು ಕೂಡ ತಗೊಳ್ರಿ. ಮೇ ಅದು ಎಸ್ಪೆಷಲಿ ಮೇ 4ನೇ ವಾರ, ಜೂನ್ ಮೊದಲನೇ ವಾರ, ಜೂನ್ 2ನೇ ವಾರದಲ್ಲಿ ಅದನ್ನ ವೇಸ್ಟ್ ಆದಂಥ ಟೈರ್ ತಗೊಂಡು ನಾವು ಅದನ್ನ ಬರ್ನ್ ಮಾಡಿದ್ರು ಕೂಡ ಅದನ್ನು ಸುಟ್ಟರು ಕೂಡ ಏನಾಗುತ್ತಂದ್ರೆ ಅದು ಬೆಳಕು ಬರುತ್ತೆ, ಆ ಒಂದು ಲೈಟಿಗೆ ಅದು ಕೂಡ ಆಕರ್ಷಣೆ ಆಗಿಬಿಟ್ಟು ಅಲ್ಲಿ ನಾಶವಾಗ್ತಕ್ಕಂಥ ಚಾನ್ಸ್ ಇರ್ತದೆ. ಅದು ಕೂಡ ಇದು ಒಂದು ಅದರಿಂದ ಕೂಡ ನಾಶ ಮಾಡ್ಬೋದು ಅದು. ಯಾಕಂದ್ರೆ ಬೆಳಕಿಗೆ ಆಕರ್ಷಣೆ ಆಗೋದ್ರಿಂದ ಅದು ಬೆಂಕಿ ಹಾಕಿ ಕೂಡ ನಾವು ನಾಶ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ರೀ. ಒಟ್ಟಾರೆ ಏನು ಹೇಳ್ತೀರಿ ರೈತರಿಗೆ? ಎಸ್, ಒಟ್ಟಾರೆ ಏನಂದ್ರೆ ಸಂಪೂರ್ಣವಾಗಿ ಸಾಧ್ಯವಾದಷ್ಟು. ಯಾಕಂದ್ರೆ ನಾವು ಹೆಚ್ಚಾನುವೆಚ್ಚು ಏನಪ್ಪಾ ಅಂದ್ರೆ ಈ ಗೊನ್ನೆಗಳ ನಾಶ ಮಾಡಲಿಕ್ಕೆ ನಾವು ಉಪಯೋಗವಾಗುತ್ತೆ. ಸಾವಯವ ಕೃಷಿ ಪದ್ಧತಿ ಹೆಚ್ಚು ಹೆಚ್ಚು ಉಪಯೋಗ ಮಾಡೋದು ಒಳ್ಳೇದು. ಹಾಗಾಗಿ ಇದಕ್ಕೇನಪ್ಪ ಅಂದ್ರೆ ಪೂರಕವಾಗಿ ಈಗಾಗಲೇ ನೀವು ಒಂದು ವೇಳೆ ನಿಮಗೆ ಯಾವುದೂ ಆಗಲಿಲ್ಲ ಅಂತಂದ್ರೆ ಇವೆಲ್ಲ ಕೀಟನಾಶಕದಾಗೋದಕ್ಕೆ ಅಥವಾ ಏನು ಈಗ ಬೆಳಕಿನ ದೀಪರ್ಶನ ಅಥವಾ ಶಿಲೀಂಧ್ರ ನಿಮಗೆ ಸಿಗದೇ ಇದ್ರೂ ಪರವಾಗಿಲ್ಲ, ಕೆಲವೊಮ್ಮೆ ಏನೋ ಅದು ಶಿಲೀಂಧ್ರ ನಾಶಕದಿಂದ ಆಗದೇ ಇದ್ರೂ ಕೂಡ ಪರವಾಗಿಲ್ಲ. ಆದ್ರೆ ಪ್ರಮುಖವಾಗಿ ಏನಪ್ಪ ಅಂದ್ರೆ ಹೆಚ್ಚು ಹೆಚ್ಚು ಬರೀ ಕೇವಲ ಬೇವಿನ ಹಿಂಡಿ ಹಾಕೋದ್ರಿಂದ ಏನಪ್ಪಾ ಅಂದ್ರೆ ಇದಕ್ಕೆ 100ಕ್ಕೆ 70% ಕಂಟ್ರೋಲ್ ಆಗುತ್ತೆ. ಅದು ಒಂದೇ ಒಂದು ಪದ್ಧತಿ ಹಾಕಿದ್ರಿಂದ ಮೇ ಮತ್ತು ಜೂನ್ ತಿಂಗಳಲ್ಲೇ ನೀವು ಬೇವಿನ ಹಿಂಡಿ ಒಳ್ಳೆ ಉತ್ತಮವಾದಂತಹ ಬೇವಿನ ಹಿಂಡಿಯನ್ನು ಉಪಯೋಗ ಮಾಡಿದೆ ಅಂದ್ರೆ ಖಂಡಿತವಾಗಿ ಏನಪ್ಪಾ ಅಂದ್ರೆ 100ಕ್ಕೆ 70% ಏನಪ್ಪಾ ಅಂದ್ರೆ ಈ ಒಂದು ಗೊನ್ನೆ ಹುಳದ ಬಾಧೆ ನಿಯಂತ್ರಣ ಆಗುತ್ತೆ. ಒಳ್ಳೇದು ಡಾಕ್ಟರ್ ತಟಗಾರ್ ಅವರೇ, ಇಷ್ಟೆಲ್ಲ ಮಾಹಿತಿಯನ್ನು ಕೊಟ್ರಿ. ಈ ಬೇರು ಕೊರಿಯುವ ಹುಳುವನ್ನು ಹೇಗೆ ನಿಯಂತ್ರಿಸಬೇಕು, ಹೇಗೆ ಗುರುತಿಸಬೇಕು ಅನ್ನೋದಕ್ಕೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ. ತೆಂಗಿನಲ್ಲಿ ಬೇರು ಕೊರೆಯುವ ಹುಳುವಿನ ನಿರ್ವಹಣೆ ಈ ಕುರಿತು ಶಿರಸಿಯಲ್ಲಿರುವ ತೋಟಗಾರಿಕೆ ಮಹಾವಿದ್ಯಾಲಯದಲ್ಲಿ ಡೀನ್ ಆಗಿ ಕಾರ್ಯನಿರ್ವಹಿಸುತ್ತಿರುವ ಎಂಎಚ್ ತಟಗಾರ್ ಅವರೊಂದಿಗಿನ ಸಂದರ್ಶನವನ್ನ ಕೇಳಿದರೆ ಸಂದರ್ಶಕರು ಎಚ್ಬಿ ರಾಮಡಗಿ. पक्षियों से तो हम खेत को बचा लेते हैं, पर इन घातक रसायनों से कैसे बचाएं? मतलब देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है, और जब माटी ही कमजोर पड़ जाएगी तो उपज कैसे सेहतमंद होगी? अरे पहले ऐसा नहीं था, पूछना अपने बड़े बुजुर्गो से कैसे फसल लहलाती थी, खुद पता चलती थी माटी की तरह. और लो पहली वाली बात कहा, परम तो सब नहीं डाले हैं, सब नहीं, आज भी लाखों जागरूक किसान परंपरागत विधि से फसल उगा रहे, पर्चा कम और उपज की कीमत भी बेहतर पा रहे. सच है? रे बेटे, एक्सपीरियंस से बता रहे हैं, धूप में बाल सफेद नहीं किए हैं. ठीक है भाई, मैं भी आज से पहले खेती शुरू करूंगा. माटी से प्रेम की परंपरा है परंपरागत खेती. ಈಗ ರೈತರಿಗೆ ಸಲಹೆ. ರೈತರಿಗೆ ಸಲಹೆ ಕೇಳಿದಿರಿ. ರೈತ ಬಾಂಧವರೇ, ಇದು ಇಂದಿನ ಕಿಸಾನವಾಣಿ ಕಾರ್ಯಕ್ರಮ. ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಈಗ ಒಂದು ಜಾನಪದ ಗೀತೆ. ಯುವರಾಜ ಮತ್ತು ಸಂಗರಿಗರ ಧ್ವನಿಯಲ್ಲಿ ಜಾನಪದ ಗೀತೆ ಪ್ರಸಾರವಾಯಿತು. ಕೇಳುಗರೆ ಗಮನಿಸಿ, ನಾಳೆ ಸಂಜೆ 6:50 ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಚೈನಾ ಆಸ್ಟರ್ ಹೂವಿನ ಬೇಸಾಯದ ಕ್ರಮಗಳು ಕುರಿತು ಶಿರಸಿ ತೋಟಗಾರಿಕೆ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕ ಪ್ರೀತಮ್ ಎಸ್ಪಿ ಅವರೊಂದಿಗೆ ಸಂದರ್ಶನವನ್ನು ಕೇಳಲಿದ್ದೀರಿ. ಸಂದರ್ಶಕರು ಎಚ್ಬಿ ರಾಮಡಿಗೆ. ಆಕಾಶವಾಣಿ ಕಾರವಾರ, ಸಮಯ 7:20. ವಾಣಿಜ್ಯ ಪ್ರಕಟಣೆಗಳ ನಂತರ ಜನಪದ ಸಂಗೀತ. ಮನೆ ಬೇಕು ಸ್ವಂತದ್ದು ಫಾರಿನ್ ಡಿಗ್ರಿ ನಮ್ಮವರ ಜೊತೆ ರಜೇರಿ ನನ್ ಕನಸು ಇದೆ ಅದೆಷ್ಟು ಎಷ್ಟು ಎಷ್ಟು ಎಷ್ಟು ಆದ್ರೆ ನಮಗ್ ಯಾವುದೇ ಚಿಂತೆ ಇಲ್ಲ ಸ್ಮಾರ್ಟ್ ಜನರ ಪ್ರಯೋರಿಟಿ ಕ್ಲಿಯರ್ ಇದೆ ಉಳಿದದ್ದೆಲ್ಲ ಆಮೇಲೆ ಮೊದಲು LIC ಮಕಾನ್ ಬನಾತೆ ಸಮಯ ಲಾಪರವಾಹಿ ಭೂಕಂಪ ಮೇ ಮಹಂಗಿ ಪಡ ಸಕ್ತಿ ಹೈ ಭೂಕಂಪ ಸೆ ಈಂಟ್ ಯಾ ಪತ್ಥರ್ ಕಿ ಚುನಾಯಿ ವಾಲೆ ಮಕಾನ್ ಮೇ ದರಾರೆ ನಾ ಆಯೆ ಇಸ್ಲಿಯೆ ಆಪ್ ಲಿಂಟಲ್ ಔರ್ ಪ್ಲಿಂಥ್ ಲೆವಲ್ ಪರ್ ಔರ್ ಜೋನ್ 5 ಕೆ ಮಕಾನ್ ಮೇ ಸಿಲ್ ಲೆವಲ್ ಪರ್ ಭಿ ಭೂಕಂಪ ಪಟ್ಟಿಯಾಂ ಲಗವಾಯೆ ಹರ್ ಕೋನೆ ಔರ್ ಜೋಡ್ ಪರ್ ಖಡೆ ಸರಿಯೆ ಲಗವಾಯೆ ಘರ್ ಸುರಕ್ಷಿತ್ ತೋ ಆಪ್ ಸುರಕ್ಷಿತ್ ಆಪ್ಕೆ ಹಿತ್ ಮೇ ತತ್ಪರ್ NDMA ಎಚ್ಐವಿ ಏಡ್ಸ್ ನಿಯಂತ್ರಣ ಮತ್ತು ತಡೆ ಕಾಯ್ದೆ 2017 ರಾಜ್ಯಾದ್ಯಂತ ಜಾರಿಯಾಗಿ ಓಂಬಡ್ಸ್ಮನ್ ಅವರನ್ನು ನೇಮಿಸಲಾಗಿದೆ. ರಾಜ್ಯದಲ್ಲಿರುವ ಎಲ್ಲ ಸಂಸ್ಥೆಗಳ ಹಾಗೂ ಇಲಾಖೆಗಳಡಿಯಲ್ಲಿ ಕಳಂಕ ಮತ್ತು ತಾರತಮ್ಯ ನಿವಾರಣೆಗಾಗಿ ದೂರು ಅಧಿಕಾರಿಗಳನ್ನು ನೇಮಿಸಲು ಕ್ರಮ ಕೈಗೊಳ್ಳಲಾಗಿದೆ. ಆರೋಗ್ಯ ವ್ಯವಸ್ಥೆ ಇರುವ ಸಂಸ್ಥೆಗಳ ಅಡಿಯಲ್ಲಿ 20ಕ್ಕಿಂತ ಹೆಚ್ಚು ಹಾಗೂ ಇತರೆ ಸಂಸ್ಥೆ ಕಾರ್ಖಾನೆಗಳಲ್ಲಿ 100ಕ್ಕಿಂತ ಹೆಚ್ಚು ಅಧಿಕಾರಿ ಸಿಬ್ಬಂದಿಗಳಿದ್ದರೆ ಒಬ್ಬರು ದೂರು ಅಧಿಕಾರಿಯನ್ನು ನೇಮಿಸುವುದು ಕಡ್ಡಾಯ. ಹೆಚ್ಚಿನ ಮಾಹಿತಿಗೆ 9449484951 ಅಥವಾ ಉಚಿತ ಸಹಾಯವಾಣಿ 1097ಕ್ಕೆ ಕರೆ ಮಾಡಿ. ಪ್ರಕಟಣೆ ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ. ಸಮಜ್ ಗಯೆ ಸಾಬ್? ಗುಡ್, ವೆರಿ ಗುಡ್. ಏಕ್ ಬಾರ್ ಫಿರ್ ಕರೆಂಗೆ. ಭೂಕಂಪ ಆತೆ ಹೀ ಖುಲಿ ಜಗಹ ಮೇ ಜಾಓ, ನಾ ಜಾ ಪಾಯೆ ತೋ ಪಹಲೆ ಝುಕೋ, ಸರ್ ಕೋ ಢಕೋ, ಕಿಸಿ ಚೀಜ್ ಕೋ ಮಜ್ಬೂತಿ ಸೆ ಪಕಡೋ ಯಾ ಕಿಸಿ ಕೋನೆ ಮೇ ಸರ್ ಢಕ್ ಕರ್ ಖಡೆ ಹೋ ಜಾಓ. ಆಪ್ ಭಿ ಭೂಕಂಪ ಸೆ ಬಚನಾ ಸೀಖಿಯೆ, ತಯಾರಿ ಮೇ ಹೈ ಸಮಜ್ದಾರಿ. ಆಪ್ಕೆ ಹಿತ್ ಮೇ ತತ್ಪರ್ NDMA. ಕೇಳಿ ಉಮಾಕಾಂತ ಗೌಡ ಮತ್ತು ಸಂಗರಿಗರಿಂದ ಸಂಪ್ರದಾಯದ ಹಾಡುಗಳು. ಸಣ್ಣ ಸಿಂಗಾಲದ ನೇಡರ ದ್ವಾರಿಯ ಪೋಳಿಗೆ ಸೋಳಿಗೆ ಸೇರಿ ಕೊಟ್ಟಿದ ಚಿನ್ನಲಯುವತಿಗೊಯ್ದು ಕೊಡ ಬಾಲ ಲಕ್ಷ ನೀಡಿದನೇ ನೀಡೋ